ತುಂಬಾ ಕಡಿಮೆ. ನಮ್ಮ ಕರ್ನಾಟಕದ ಉತ್ಪಾದನೆ ಒಂದು ಹೆಕ್ಟೇರಿಗೆ 130 ಕೆಜಿ ಮಾತ್ರ. ಒಂದು ಗಿಡಕ್ಕೆ ಸರಾಸರಿ ಒಂದು 50 ಗ್ರಾಂನಷ್ಟು ನಾವು ಉತ್ಪಾದನೆ ಮಾಡ್ತಾ ಇದ್ದೇವೆ. ಕಂಪ್ಯಾರಿಟಿವ್ಲಿ ಉತ್ಪಾದನೆಯನ್ನು ಕೇರಳ ರಾಜ್ಯಕ್ಕೆ ಹೋಲಿಸಿದರೆ ಬಹಳ ಕಡಿಮೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ, ನಾನು 2 ವರ್ಷ ಕೇರಳದಲ್ಲಿ ಕೆಲಸ ಮಾಡಿದೆ, ಕೇರಳದ ಇಡುಕ್ಕಿ ಡಿಸ್ಟ್ರಿಕ್ಟಲ್ಲಿ. ಅಲ್ಲಿ ಬೇಸಾಯಗಾರರು ಬೆಳೆಗಾರರು ಒಂದು ಗಿಡದಿಂದ ಕನಿಷ್ಠ 1 ಕೆಜಿ ಬೆಳೆ ಪಡೀತಾ ಇದ್ದಾರೆ. 1-5 ಕೆಜಿ ತನಕ ಅವರಿಗೆ ಈ ಬೆಳೆ ಸಿಗ್ತಾ ಇದೆ. ಅದಕ್ಕೆ ಕಾರಣ ಏನು, ಅದರ ಬಗ್ಗೆನೂ ನಾವು ಸಾಕಷ್ಟು ಸ್ಟಡಿ ಮಾಡಿದ್ದೀವಿ. ಅದಕ್ಕೆ ಹಲವಾರು ಕಾರಣ ಇದೆ. ಅದರ ಜೊತೆಗೆ ಈಗ ನಮ್ಮ ಈ ಹವಾಮಾನದಲ್ಲಾಗುವ ವೈಪರೀತ್ಯವು ಸಹ ನಮ್ಮ ಉತ್ಪಾದನೆಗೆ ಅಡ್ಡಿಯಾಗ್ತಾ ಇದೆ. ಈಗ ನೋಡಿ, ಅಕಾಲದಲ್ಲಾಗುವ ಮಳೆ, ಅತ್ಯಧಿಕ ಮಳೆ, ಕೆಲವೊಮ್ಮೆ ಬರಗಾಲದ ಸಮಸ್ಯೆ, ಉಷ್ಣಾಂಶದಲ್ಲಿ ಏರಿಳಿತ, ಹೀಗೆ ವಾತಾವರಣದಲ್ಲಾಗುವ ವೈಪರೀತ್ಯವು ಗಿಡಗಳ ಬೆಳವಣಿಗೆಗೆ ಮಾರಕವಾಗಿದೆ. ಯಾಕಂದ್ರೆ ಇದು ಸೂಕ್ಷ್ಮವಾದ ಒಂದು ಗಿಡ, ಹಾಗೂ ಹೊಸ ಹೊಸ ರೋಗ ಹಾಗೂ ಕೀಟಗಳ ಹಾವಳಿಗೂ ಇದು ಕಾರಣ ಆಗ್ತಾ ಇದೆ, ಈ ವಾತಾವರಣದಲ್ಲಾಗುವ ವೈಪರೀತ್ಯ. ಸೊ ಇದಕ್ಕೆ ಏನು ಮಾಡಬಹುದು? ಈ ತರಹದ ಸವಾಲುಗಳನ್ನು ಎದುರಿಸಲು ಸಕಾಲಿಕ ಹಾಗೂ ಸಮರ್ಪಕವಾದ ಯೋಜನೆಗಳನ್ನು ರೂಪಿಸಿಕೊಂಡು ವೈಜ್ಞಾನಿಕ ಬೇಸಾಯ ಕ್ರಮಗಳನ್ನು ಅನುಷ್ಠಾನಗೊಳಿಸಿದರೆ ಅಧಿಕ ಉತ್ಪಾದನೆ ಹಾಗೂ ಲಾಭವನ್ನು ಖಂಡಿತವಾಗಿಯೂ ಪಡಿಬಹುದು. ಸೊ ಏಲಕ್ಕಿಯಲ್ಲಿ ಅಧಿಕ ಉತ್ಪಾದನೆಗೆ ಯಾವ್ಯಾವ ಕೃಷಿ ಕಾರ್ಯಗಳನ್ನು ಕೈಗೊಳ್ಳಬೇಕು ಎಂಬುದರ ಬಗ್ಗೆ ನಾವು ಕೆಲವು ವಿಚಾರಗಳನ್ನು ಈಗ ತಿಳ್ಕೊಳ್ಳೋಣ. ಮೂಲಭೂತವಾಗಿ ಏಲಕ್ಕಿಯನ್ನ ಎಲ್ಲಿ ಬೆಳೆಯಬಹುದು? ಏಲಕ್ಕಿಯನ್ನು ಎಲ್ಲಾ ಕಡೆ ಬೆಳೆಯೋಕೆ ಆಗಲ್ಲ, ಉತ್ತರ ಕರ್ನಾಟಕದಲ್ಲಿ ಕಷ್ಟ, ಈಗ ನಮ್ಮ ಮಂಗಳೂರು ಉಡುಪಿ ಜಿಲ್ಲೆಯಲ್ಲೂ ಬರಲ್ಲ. ಯಾಕೆಂದ್ರೆ ಇದನ್ನು ಬೆಳೆಯಲು ಒಂದು ಉತ್ತಮವಾದ ವಾತಾವರಣ ಬೇಕು. ನಾವು ಆಕ್ಚುಲಿ ಲಕ್ಕಿ ಅನ್ಬಹುದು, ಈ ಸಕಲೇಶ್ಪುರ, ಮಡಿಕೇರಿ, ಸೋಮವಾರಪೇಟೆ ಏರಿಯಾದಲ್ಲಿರುವವರು ಖಂಡಿತವಾಗಿಯೂ ನಾವು ಏಲಕ್ಕಿಯನ್ನು ಚೆನ್ನಾಗಿ ಬೆಳಿಬಹುದು. ಯಾಕಂದ್ರೆ ಇದರ ತವರೂರೇ ನಮ್ಮ ಪಶ್ಚಿಮ ಘಟ್ಟ, ಇದಕ್ಕೆ ಪೂರಕವಾದ ವಾತಾವರಣ ಇಲ್ಲಿ ಸಿಗ್ತಾ ಇದೆ. ಏಲಕ್ಕಿಯನ್ನು ಸಾಧಾರಣವಾಗಿ ಈ ಸಮುದ್ರ ಮಟ್ಟದಿಂದ 600 ರಿಂದ 1600 ಮೀಟರ್ ಎತ್ತರದವರೆಗೂ ಬೆಳಿಬಹುದು. ಆಮೇಲೆ ಉಷ್ಣತೆ ಇಲ್ಲಿ ತುಂಬಾ ಮುಖ್ಯ ಕಾರ್ಯನಿರ್ವಹಿಸ್ತಾ ಇದೆ. ಟೆಂಪರೇಚರ್ 10 ಡಿಗ್ರಿಯಿಂದ 35 ಡಿಗ್ರಿ ತನಕ ಬೆಳಿಬಹುದು. ಅದಕ್ಕಿಂತ ಜಾಸ್ತಿ ಆದ್ರೆ ನಿಮಗೆ ಕಾಯಿ ಕಟ್ಟುವುದು ಕಷ್ಟ ಆಗ್ತಾ ಇದೆ, ಆಮೇಲೆ ಉತ್ಪಾದನೆ ಕಡಿಮೆ ಆಗ್ತಾ ಇದೆ. ಆಮೇಲೆ ನೀರು ಸ್ವಲ್ಪ ಇದ್ರೆ ಉತ್ತಮ, ಬೆಳೆ ಜಾಸ್ತಿ ಬೇಕಿದ್ರೆ ನೀರು ಬೇಸಿಗೆಯಲ್ಲಿ ಕೊಡಲೇಬೇಕು. ಯಾಕಂದ್ರೆ ಹೂ ಅರಳುವ ಟೈಮು ಇಲ್ಲಿ ಯಾವಾಗ ಅಂದ್ರೆ ಪ್ರತಿ ತಿಂಗಳು ಫೆಬ್ರವರಿಯಿಂದ ಶುರುವಾಗಿ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ ತನಕ 6 ತಿಂಗಳು ಪ್ರತಿ ತಿಂಗಳು ನಿಮಗೆ 10-20% ಹೂ ಅರಳುತ್ತೆ ಪ್ರತಿ ದಿನ. ಒಂದು ಗಿಡದಲ್ಲಿ ನಿಮಗೆ 50-100 ಹೂ ಅರಳುವುದನ್ನು ಕಾಣಬಹುದು. ಸೊ ಈ ಸಮಯದಲ್ಲಿ ನಾವು ನೀರು ಕೊಟ್ಟಿಲ್ಲ ಅಂದ್ರೆ ಏನಾಗುತ್ತೆ, ಕಾಯಿ ಕಟ್ಟುವುದು ಅದು ಉದುರಿ ಹೋಗುತ್ತೆ, ಪ್ರಮಾಣ ಕಡಿಮೆ ಪ್ರಮಾಣ ಆಗುತ್ತೆ ಮತ್ತೆ ಉದುರಿ ಹೋಗುತ್ತೆ. ಸಾಧಾರಣ ನೀರು ಕೊಟ್ಟಿಲ್ಲ ಅಂದ್ರೆ, ಸಾಧಾರಣ ಆದಷ್ಟು ಜಾಸ್ತಿ ನೀರು ಕೊಡ್ತಾ ಇದ್ರೆ ಒಳ್ಳೇದು, ಜಾಸ್ತಿ ಅಂದ್ರೆ ಫ್ರೀಕ್ವೆಂಟ್ ಆಗಿ ವಾರದಲ್ಲಿ ಒಂದು ನೀರು ಕೊಟ್ಟರೆ ಇನ್ನೂ ಉತ್ತಮ. ಸಾಧಾರಣವಾಗಿ ನಾವು ರೆಕಮೆಂಡ್ 15 ದಿನಕ್ಕೊಂದರೆ ಆದ್ರೂ ನೀರು ಕೊಡಬೇಕು, ಇಲ್ಲಾಂದ್ರೆ ನೀವು ವಾರಕ್ಕೊಂದರೆ ನೀರು ಕೊಟ್ಟರೆ ಚೆನ್ನಾಗಿ 50 ಹೂವು ಅರಳಿದ್ರೆ 30-40 ಹೂವು ಅದು ಕಾಯಿ ಕಟ್ಟುತ್ತೆ. ಸೊ ನಾವು ನೀರು ಫ್ರೀಕ್ವೆಂಟ್ ಆಗಿ ಕೊಡ್ತಾ ಇದ್ರೆ ಉತ್ತಮ. ಇದು ಕೇವಲ ಒಂದು 10-30 ಡಿಗ್ರಿ ಸೆಲ್ಸಿಯಸ್ ವಾತಾವರಣ ಇದ್ರೆ ಸಾಕು ಅಥವಾ ನೆರಳು ಬೇಕಾಗುತ್ತೆ? ನೆರಳು ಹೌದು, ಇದೊಂದು ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಿನ್ನೆ ಒಬ್ರು ಬಂದು ಕೇಳಿದ್ರು, ಸರ್ ನಾವು ಗದ್ದೆಯಲ್ಲಿ ಗಿಡ ಹಾಕ್ತಾ ಇದ್ವಿ, ಹಾಲ್ವಾನ ಈ ವರ್ಷ ಹಾಕಿದ್ವಿ, ಇಲ್ಲ ಕಷ್ಟ, ಯಾಕಂದ್ರೆ ಇದೊಂದು ಸಿಯೋಫೈಟ್ ಅಂತೀವಿ, ಅಂದ್ರೆ ನೆರಳಲ್ಲಿ ಬೆಳೆಯುವಂತ ಬೆಳೆ, 40-60 ಡಿಗ್ರಿ ನಾವು ನೆರಳು ಕೊಡ್ಲೇಬೇಕು, ಹಂಗಿದ್ರೆ ಮಾತ್ರ ಚೆನ್ನಾಗಿ ಫಸಲು ಬರುತ್ತೆ, ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಸೊ ಇಲ್ಲ ಅಂದ್ರೆ ನೀವು ನೀರು ಡೈಲಿ ಕೊಟ್ಟರು ಸಮೇತ ಓಪನ್ ಕಂಡೀಷನ್ ಅಲ್ಲಿ ಖಂಡಿತವಾಗಿಯೂ ಬೆಳೆ ಪಡೆಯೋಕೆ ಸಾಧ್ಯ ಇಲ್ಲ. ಅಂತ ಅಂದ್ರೆ ವಾತಾವರಣ ಚೆನ್ನಾಗಿ ಇರಬೇಕು, ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಸಮುದ್ರ ಮಟ್ಟದಿಂದ ಸುಮಾರು 600 ರಿಂದ 1600 ಮೀಟರ್ ಎತ್ತರದಲ್ಲಿ ಇರಬೇಕು, ತಂಪು ಇರಬೇಕು, ಹೆಚ್ಚಾಗಿ ತಂಪು ಅಂತ ಅಂದ್ರೆ 10-30 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಉಷ್ಣಾಂಶ ಇರಬೇಕಾಗುತ್ತೆ. ಅದ್ರ ಜೊತೆಗೆ ನೆರಳು ಕೂಡ ಇರಬೇಕು, ನೀರಿನ ಸೌಲಭ್ಯವು ಕೂಡ ಇರಬೇಕು. ಇದಿಷ್ಟು ಇದ್ರೆ ಮಾತ್ರ ನಾವು ಏಲಕ್ಕಿಯನ್ನು ಬೆಳೆಯಲಿ ಇದ್ರೆ ಮಾತ್ರ ನಾವು ಎಕ್ಸ್ಪೆಕ್ಟ್ ಮಾಡಿದ ಅಂದ್ರೆ 1-2 ಕೆಜಿ ತನಕ ಒಣ ಏಲಕ್ಕಿಯನ್ನು ಖಂಡಿತವಾಗಿಯೂ ಬೆಳಿಬಹುದು. ನಾನು ಯಾಕೆ ಈ ಮಾತನ್ನು ಹೇಳ್ತೇನೆಂದ್ರೆ, ನಾನೀಗ ಒಂದು 50 ಗಿಡ ಟೆಸ್ಟ್ ಮಾಡೋಕ್ಕೋಸ್ಕರ ಪ್ಲಾಂಟ್ ಮಾಡಿದ್ದು. 2 ಅಡಿ ಗಿಡ ಪಾಲಿಬ್ಯಾಗ್ ಇಂದ ತಂದ 2 ಅಡಿ ಒಂದೊಂದು ಸಿಂಗಲ್ ಗಿಡವನ್ನು ಹಾಕಿತ್ತು. ಅದು ಈಗ ನಾನು ನೋಡ್ತಾ ಇದ್ದೀನಿ, ಎಷ್ಟು ಜಸ್ಟ್ 1 ವರ್ಷ ಆಗಿಲ್ಲ, ಈಗ ನಮಗೆ 75 ಕಂದು ಬರ್ತಾ ಇದೆ, 75 ಕಂದು ಬರ್ತಾ ಇದೆ. ಗೆರೆನು ಈಗ ನೋಡಿ, 55 ಗೆರೆ ನಮಗೆ ಸಿಗ್ತದೆ, ಇನ್ನೀಗ ಬೆಳವಣಿಗೆ ಆಗ್ತಾ ಇದೆ. ಅದರ ಉದ್ದ ಈಗಲೇ 65 ಸೆಂಟಿಮೀಟರ್ ಬಂತು. ಸೊ ಇದಕ್ಕೆಲ್ಲ ಕಾರಣ ಏನಂದ್ರೆ, ನಾವು ಅದಕ್ಕೆ ಪೂರಕವಾದ ವಾತಾವರಣವನ್ನು ಕೊಡ್ತಾ ಇದ್ವಿ, ಫ್ರೀಕ್ವೆಂಟ್ ಆಗಿ ನೀರು ಕೊಡ್ತಾ ಇದ್ವಿ, ಗೊಬ್ಬರನೂ ಅಷ್ಟೇ. ನಾವೇನು ನೋಡಿ, ನಮಗೆ ಅಲ್ಲಿ ಒಂದು 40-50 ಎಕರೆ ಇದೆ, ಎಲ್ಲಾನು ಕೃಷಿ ಮಾಡೋದು ಕಷ್ಟ. ಅದಕ್ಕೋಸ್ಕರ ನಾನು 50 ಗಿಡವನ್ನು ಸೆಲೆಕ್ಟ್ ಮಾಡಿ ಎಷ್ಟು ಬೆಳವಣಿಗೆ ಆಗುತ್ತೆ ನೋಡೋ ಉದ್ದೇಶದಿಂದ ಹಾಕಿದ್ವಿ. ನನ್ನ ಅಂದಾಜು ಬಹುಶಃ ಇದರಲ್ಲಿ ಈ ವರ್ಷನೇ ಹಾಕಿದ ಒಂದು ವರ್ಷದಲ್ಲೇ 1/2 ಕೆಜಿಯಿಂದ ಹೆಚ್ಚು ಇಳುವರಿ ಬರಬಹುದು. ಯಾರು ಬಂದ್ರು ಬೇಕ ನೋಡಬಹುದು. ಸೊ ಇದಕ್ಕೆಲ್ಲ ಕಾರಣ ಏನಂದ್ರೆ, ಪ್ರತಿ 15 ಅಥವಾ 1 ತಿಂಗಳಿಗೊಮ್ಮೆ ನಾನು ಸರಿ ನಾವು ಹಾಕ್ತಾ ಇದ್ವಿ, ಸರಿ ಹಾಕ್ತಾ ಇದ್ವಿ. ಏನಿಲ್ಲ, ಯಾವ್ದಂದ್ರೆ ಸೆಗಣಿ ಒಂದು ಬ್ಯಾರಲ್ಲಿಗೆ 20 ಕೆಜಿ ಸೆಗಣಿ, 5 ಲೀಟರ್ ಗಂಜಳ, 1 ಕೆಜಿ ಬೆಲ್ಲನೂ ಹಾಕಬೇಕು. ಅದನ್ನ ಆಮೇಲೆ ಡೈಲ್ಯೂಟ್ ಮಾಡಿ ಬಡ್ಡೆಗೆ ಹೊಯ್ಯಬೇಕು. ಹೀಗೆ ಮಾಡಿದ್ರೆ ಚೆನ್ನಾಗಿ ಬರ್ತದೆ ಬರುತ್ತೆ. ಒಂದು ಅದಕ್ಕೆ ಯಾಕಂದ್ರೆ ಆರ್ಗ್ಯಾನಿಕ್ ಮ್ಯಾಟರ್ ಚೆನ್ನಾಗಿರ್ಬೇಕು, ಸಾವಯವ ಪದಾರ್ಥಗಳು ಜಾಸ್ತಿ ಬೇಕು. ಇದರ ಜೊತೆಗೆ ನಾವು ಡಿಸೆಂಬರ್ ಚಳಿಗಾಲದಲ್ಲಿ ಫೋಲಿಯರ್ ಸ್ಪ್ರೇನೂ ನಾನು ಒಮ್ಮೆ ಕೊಟ್ಟಿದೀವಿ, 90-90 ಸ್ಪ್ರೇ ಮಾಡಿದೀವಿ. ಈ ತರ ಚೆನ್ನಾಗಿ ನಾವು ವೈಜ್ಞಾನಿಕವಾಗಿ ಒಂದು ಲಾಜಿಕ್ ತಿಳ್ಕೊಂಡು ಯಾವ ಟೈಮಲ್ಲಿ ಏನು ಮಾಡಬೇಕು ಅಂತ ಮಾಡಿದ್ರೆ ಖಂಡಿತವಾಗಿ ಒಳ್ಳೆ ಬೆಳೆ ಬೆಳಿಬಹುದು. ನಾವೇನು ಸ್ಪ್ರೇ ಏನು ಜಾಸ್ತಿ ಮಾಡಿಲ್ಲ, ಈ ವರ್ಷ ನಾವು 2 ಸ್ಪ್ರೇ ಮಾಡಿದ್ವಿ. ಸಾಮಾನ್ಯವಾಗಿ ಏಲಕ್ಕಿಯನ್ನ ಏಕಬೆಳೆಯಾಗಿ ಬೆಳೆದುಕೊಳ್ತಕ್ಕಂಥದ್ದು ಸೂಕ್ತವೋ ಅಥವಾ ಅಂತರ್ಬೆಳೆಯಾಗಿ ಕಾಫಿ ತೋಟದಲ್ಲಿ ಅಥವಾ ಅಡಿಕೆ ತೋಟದಲ್ಲಿ ಬೆಳೆಯುವಂಥದ್ದು ಒಳ್ಳೇದು ಹೇಗೆ? ಆಕ್ಚುಲಿ ಅಡಿಕೆ ತೋಟದಲ್ಲಿ ಬೆಳಿಬಹುದು, ಏಕೆ ಬೆಳೆಯಾಗಿ ಬೆಳೆದ್ರೆ ಉತ್ತಮ, ಇಲ್ಲಾಂದ್ರೆ ನಾವು ಕಾಂಪ್ರಮೈಸ್ ಮಾಡಬೇಕಾಗತ್ತೆ. ಈ ಕಾಫಿ ತೋಟ ಬರೋ ವರ್ಷದಲ್ಲಿಯೂ ಬೆಳಿಬಹುದು, ಅಂದ್ರೆ 1 ರೋವನ್ನು ತೆಗಿಬೇಕಾಗತ್ತೆ. ಆಮೇಲೆ ನೆರಳು, ನಾನು ಹೇಳಿದೆಲ್ಲ, ಇದಕ್ಕೆ 40-60% ನೆರಳು ಕೊಡಲೇಬೇಕು, ಇಲ್ಲಾಂದ್ರೆ ಕಂದುಗಳ ಸಂಖ್ಯೆ ಕಡಿಮೆ ಆಗುತ್ತೆ, ಇಳುವರಿ ಕಡಿಮೆ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು. ಇನ್ನೊಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ, ಅಡಿಕೆ ತೋಟದಲ್ಲಿ ಹಾಕುವವರು ಇನ್ನೊಂದು ವಿಚಾರವನ್ನು ಗಮನ ಕೊಡಬೇಕಾಗತ್ತೆ. ಯಾಕಂದ್ರೆ ನೋಡಿ, ನಾವು ಈಗ ಮಳೆಗಾಲದ 1 ಅಕ್ಟೋಬರ್-1 ನವೆಂಬರ್ ಅಲ್ಲಿ ಸ್ಟಾಪ್ ಆಗುತ್ತೆ. ಕೆಲವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ನೀರು ಇದ್ರೆ ನೀರು ಕೊಡ್ತಾನೆ ಇರ್ತಾರೆ, ಆ ತರ ನೀರು ಕೊಡಬಾರ್ದು, ಸ್ವಲ್ಪ ಟೈಮ್ ನೀರು ಕೊಡದೇ ಇರಬೇಕು. ನಾವು ನೀರು ಕೊಡ್ತಾನೆ ಇದ್ರೆ ಗೆರೆಗಳು ಮೊದಲೇ ಬರ್ಲಿಕ್ಕೆ ಪ್ರಾರಂಭವಾಗಿ ಸುಡು ಬೇಸಿಗೆಯಲ್ಲಿ ಕಾಯಿ ಕಟ್ಟುವ ಪ್ರಮಾಣ ಕಡಿಮೆ ಆಗುತ್ತೆ. ಆದಷ್ಟು ಡಿಲೇ ಮಾಡಿದ್ರೆ ಒಳ್ಳೇದು. ಜನವರಿಂದ ಆಮೇಲೆ ನೀರು ಕೊಡೋಣ, ಚೆನ್ನಾಗಿ ಫ್ರೀಕ್ವೆಂಟ್ ಆಗಿ ನೀರು ಕೊಟ್ರೆ ಏನಾಗುತ್ತೆ, ಗೆರೆಗಳು ಬೇರೆ ಬೆಳವಣಿಗೆ ಆಗಿ ನಿಮಗೆ ಜೂನ್ ಜುಲೈಯಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಹೂ ಬರ್ಲಿಕ್ಕೆ ಶುರು ಆಗುತ್ತೆ. ನಾಟಿ ಮಾಡಲಿಕ್ಕೆ ಸೂಕ್ತವಾದಂತಹ ಕಾಲ ಯಾವುದು? ನಾಟಿ ಮಾಡಲಿಕ್ಕೆ ನಮಗೆ ಜೂನ್ ತಿಂಗಳು ಸೂಕ್ತವಾದ ಸಮಯ. ನಾಟಿ ಮಾಡಿ ಆಗಿರ್ಬೇಕು, ಯಾಕಂದ್ರೆ ಹೆವಿ ಮಳೆ ಈ ಜುಲೈ ತಿಂಗಳಲ್ಲಿ ಜಾಸ್ತಿ ಮಳೆ ಬರೋ ಟೈಮಲ್ಲಿ ಬೇರುಗಳು ಎಸ್ಟಾಬ್ಲಿಷ್ ಆಗಿದ್ರೆ ಆಮೇಲೆ ಚೆನ್ನಾಗಿ ಕಂದುಗಳು ಬರುತ್ತೆ. ನಿಮಗೆ ಈಗ 1 ಗಿಡ ನೆಟ್ರೆ ನಿಮಗೆ 15-20 ಕಂದುಗಳನ್ನು ಆಗಸ್ಟ್ ಸೆಪ್ಟೆಂಬರ್ಲಿ ಕಾಣಬಹುದು. ಸೊ ಇದು ಸೂಕ್ತ ಸಮಯ. ನೆಡುವಂತದ್ದು ಹೇಗೆ, ಸಾಲಿನಿಂದ ಸಾಲಿಗೆ ಎಷ್ಟು ಅಂತರವನ್ನು ಕೊಡಬೇಕು, ಮತ್ತೆ ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರವನ್ನು ಕೊಡಬೇಕು, ನಾವು ನಾಟಿ ಮಾಡಲಿಕ್ಕೆ ಬಳಸ್ತಕ್ಕಂತಹ ಗುಂಡಿ ಹೇಗಿರಬೇಕು? ಹೌದೌದು, ಇದರಲ್ಲಿ 2-3 ವಿಚಾರವನ್ನು ನಾವು ತಿಳ್ಕೊಬೇಕಾಗುತ್ತೆ. ಒಂದು ನೆಡುವ ಟೈಮ್ ಮೇ ಜೂನ್ ಅಲ್ಲಿ ನೆಡಬೇಕು. ಆಮೇಲೆ ಅಂತರ ಆಲ್ಸೋ ಪ್ಲೇಯಿಂಗ್ ರೋಲ್, ಅಂದ್ರೆ ಅಂತರವೂ ಅಷ್ಟೇ. ನಾವು ಈಗ ಮಲಬಾರ್ ಮಂಜರಾಬಾದ್ ತಳಿ, ಸಾಧಾರಣವಾಗಿ ನಾವು ಇಲ್ಲಿ ಬೆಳೆಯುವಂತದ್ದು ಮಲಬಾರ್ ತಳಿ, ಮಂಜರಾಬಾದ್ ತಳಿ, ಅದಾದ್ರೆ ನಿಮಗೆ ಕನಿಷ್ಠ 6 ಅಡಿ ಆದರೂ ಅಂತರ ಕೊಡಬೇಕು ಗಿಡದಿಂದ ಗಿಡಕ್ಕೆ. ಕೇರಳದ ತಳಿ ನಲ್ಲಾನಿ ಇರಬಹುದು, ಅಥವಾ ನಮ್ಮಲ್ಲಿ ಈಗ ಹೈಬ್ರಿಡ್ ನಾವೊಂದು ಡೆವಲಪ್ ಮಾಡಿದೀವಿ, ಅದಾದ್ರೆ ನಿಮಗೆ 8-10 ಅಡಿ ಕೊಡಬೇಕಾಗತ್ತೆ. ಯಾಕಂದ್ರೆ ಅದು ಕಂದುಗಳು ಚೆನ್ನಾಗಿ ರೋಬಸ್ಟ್ ಆಗಿ ಬೆಳೆದು ಜಷ್ಟಪುಷ್ಟವಾಗಿ ಬೆಳೆದು ಇಲ್ಲಾಂದ್ರೆ ಓವರ್ಲ್ಯಾಪ್ ಆಗುತ್ತೆ, 8-10 ಅಡಿ ಡಿಸ್ಟೆನ್ಸ್ ಕೊಡಲೇಬೇಕು. ಇನ್ನು ಇದರ ಜೊತೆಗೆ ನಾವು ಗುದ್ಲಿ ಗುಂಡಿ ಮಾಡಿ ನೆಟ್ರೆ ಉಪಯೋಗ ಇಲ್ಲ, ನಾವು ಮಾಡಿ ನೋಡಿದೀವಿ. ಮಿನಿಮಮ್ ಕನಿಷ್ಠ 1-2 ಅಡಿ ಉದ್ದ, 2 ಅಡಿ ಅಗಲದ ಗುಂಡಿ ಮಾಡಿ ಆಳ 1 ಅಡಿ ಆದರೂ ಸಾಕು. ಯಾಕಂದ್ರೆ ಆ ರೂಟ್ ಸಿಸ್ಟಮ್ ಬೇರುಗಳು ಹರಡ್ಕೊಳ್ಳುತ್ತೆ, ಫೈಬ್ರಸ್ ಅಷ್ಟೇ. ಸೊ ನಿಮ್ಗೆ ಏನಂದ್ರೆ ಇಲ್ಲಿ ವಿಶಾಲವಾಗಿ ಹರಡ್ಕೊಳ್ಬೇಕು, ಅದಕ್ಕೋಸ್ಕರ 2-3 ಕೇರಳದಲ್ಲೆಲ್ಲ 3 ಅಡಿ ಮಾಡಿದ್ರೆ ಉತ್ತಮ, 3 ಅಡಿ ಉದ್ದ, 3 ಅಡಿ ಅಗಲ, 1 ಅಡಿ ಆಳ, ಈ ತರ ಗುಂಡಿ ಮಾಡಿ ಆಮೇಲೆ ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಕಂಪೋಸ್ಟ್ ಎಲ್ಲ ಮಿಕ್ಸ್ ಮಾಡಿ ಮುಚ್ಚಿ ಆದ್ಮೇಲೆ ತಕ್ಷಣ ನೆಡಬೇಡಿ, 1-15 ದಿನ ಆದ್ಮೇಲೆ ನೆಡಬೇಕು. ಆಮೇಲೆ ನಡುವಾಗಲೂ ಅಷ್ಟೇ, ನಾವು ಆಳದಲ್ಲಿ ನೆಡಬಾರದು, ಆದಷ್ಟು ಮೇಲ್ಗಡೆ ನೆಡಬೇಕು. ಇಲ್ಲಾಂದ್ರೆ ಆಳದಲ್ಲಿ ನೆಟ್ರೆ ಏನಾಗುತ್ತೆ ಅಂದ್ರೆ, ಇದು ಕಂದುಗಳ ಬುಡದಲ್ಲಿ ಬಡ್ಡೆ ಹೊಸ ಹೊಸ ಕಂದುಗಳು ಬರ್ಲಿಕ್ಕೆ ಕಷ್ಟ ಆಗುತ್ತೆ, ಅಲ್ಲೇ ಕೊಳತೋಗುತ್ತೆ. ಸೊ ಸ್ವಲ್ಪ ಮೇಲ್ಗಡೆ ನೆಟ್ಟು ಆಮೇಲೆ ಆಧಾರ ಸ್ತಂಭದ ಕೊಟ್ಟು ಕಟ್ಟಬೇಕು. ಹೀಗಾದ್ರೆ ನಿಮಗೆ ಚೆನ್ನಾಗಿ ಫಸಲು ಬೆಳವಣಿಗೆ ಆಗುತ್ತೆ. ಗಿಡವನ್ನು ನಾಟಿ ಮಾಡ್ತಕ್ಕಂಥದ್ದು ಬಹಳ ಮಹತ್ವದ ಒಂದು ಕೆಲಸ. ಇಲ್ಲಿ ತುಂಬಾ ಆಳಕ್ಕೆ ನಾವು ಅದನ್ನ ನೆಡ್ಲಿಕ್ಕೆ ಹೋಗಬಾರ್ದು, ಗುಂಡಿ ಮಾತ್ರ ದೊಡ್ಡದಾಗಿರ್ಬೇಕು, ಕನಿಷ್ಠ 2 ಅಡಿ ಅಗಲ, 2 ಅಡಿ ಉದ್ದ ಇರಬೇಕು. ಆಳ ಜಾಸ್ತಿ ಮಾಡಬಾರ್ದು, 1 ಅಡಿ ಆಳ ಇದ್ರೆ ಸಾಕು. ಅದಕ್ಕೆ ಒಂದಷ್ಟು ಕೊಟ್ಟಿಗೆ ಗೊಬ್ಬರ ಕಾಂಪೋಸ್ಟ್ ಗೊಬ್ಬರವನ್ನು ಹಾಕೊಂಡು ಆದಷ್ಟು ಮೇಲೆನೆ ಗಿಡವನ್ನ ನೆಡೋದ್ರಿಂದ ಕಂದುಗಳು ಬಹಳ ಚೆನ್ನಾಗಿ ಬರ್ಲಿಕ್ಕೆ ಅನುಕೂಲ ಆಗುತ್ತೆ, ಮತ್ತೆ ಬೇರುಗಳು ಆಳಕ್ಕೆ ಹೋಗಲ್ಲ, ಹರಡ್ಕೊಳ್ಳುತ್ತೆ. ಹಾಗಾಗಿ ಗಿಡ ಬಹಳ ಸದೃಢವಾಗಿ ನಿಲ್ಲಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಈ ನಾಟಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬೇರೆ ಏನೆಲ್ಲ ಏನೆಲ್ಲ ಪೋಷಕಾಂಶಗಳನ್ನ ಕೊಡಬೇಕಾಗುತ್ತೆ? ಹೌದು, ಮಾಡುವ ಟೈಮಲ್ಲಿ ನೀವು ಕೊಟ್ಟಿಗೆ ಗೊಬ್ಬರ ಕೊಟ್ಟು ಮಿಕ್ಸ್ ಮಾಡಲೇಬೇಕು, ಜೊತೆಗೆ ಸ್ವಲ್ಪ ರಾಕ್ ಫಾಸ್ಫೇಟ್ ಹಾಕಬೇಕು, ಯಾಕಂದ್ರೆ ಬೇರುಗಳ ಬೆಳವಣಿಗೆ ಇದು ಸಹಾಯಕಾರಿಯಾಗಿದೆ. ಆಮೇಲೆ ಬೇವಿನ ಹಣ್ಣಿಯನ್ನು ಸ್ವಲ್ಪ ಕೊಡಬೇಕು, ಟ್ರೈಕೋಡರ್ಮ ಇದ್ರೆ ಅದನ್ನು ಜೊತೆಗೆ ಹಾಕಿ ಹಾಕಬಹುದು. ಸುಧಾರಿತ ತಳಿಗಳು ಯಾವ್ಯಾವು, ನಮ್ಮ ಭಾಗಕ್ಕೆ ನೀವು ಶಿಫಾರಸು ಮಾಡತಕ್ಕಂಥ ತಳಿ ಯಾವುದು? ಹೌದು, ಇಲ್ಲಿ ಏನಂದ್ರೆ ಈ ಏಲಕ್ಕಿಯನ್ನು ಮುಖ್ಯವಾಗಿ ಕೇರಳ, ಕರ್ನಾಟಕ ಮತ್ತು ತಮಿಳುನಾಡು ಈ ಭಾಗದಲ್ಲಿ ಹೈ ಎಲಿವೇಶನ್ ಅಂದ್ರೆ ಸಮುದ್ರ ಮಟ್ಟದಿಂದ ಒಂದು 600 ರಿಂದ 1600 ಮೀಟರ್ ಎತ್ತರದ ಪ್ರದೇಶದಲ್ಲಿ ಬೆಳೆಯುತ್ತೆ. ಕರ್ನಾಟಕದಲ್ಲಿ ಸಕಲೇಶ್ಪುರ, ಮಡಿಕೇರಿ, ಸೋಮವಾರಪೇಟೆ ಆತರ, ಕೇರಳದಲ್ಲಿ ಇಡುಕ್ಕಿ ಡಿಸ್ಟ್ರಿಕ್ಟ್, ಇನ್ನು ತಮಿಳುನಾಡು. ಸೊ ಇಲ್ಲಿಗೆ ಒಂದೊಂದು ಪ್ರದೇಶಕ್ಕೆ ಒಂದೊಂದು ಸೂಕ್ತವಾದ ತಳಿಗಳು ಇವೆ. ಮುಖ್ಯವಾಗಿ ಇಲ್ಲಿ 3 ತಳಿಗಳನ್ನು ನಾವು ನೋಡಬಹುದು, ಮೈಸೂರು, ಮಲಬಾರು, ಒಳಕ್ಕಾ ಟೈಪ್. ನಮ್ಮ ಕರ್ನಾಟಕದಲ್ಲಿ ನಾವು ಮುಂಜರಾಬಾದ್ ಟೈಪ್ ಅಂದ್ರೆ ಮಲಬಾರ್ ತಳಿಯನ್ನು ನಾವು ಬೆಳಿತೀವಿ, ಇದು ಇಲ್ಲಿ ಚೆನ್ನಾಗಿ ಫಸಲು ಬರ್ತಾ ಇದೆ. ಆದರೆ ಕೇರಳದಲ್ಲಿ ಅವರು ಬೆಳೆಯುವ ತಳಿಯೇ ಬೇರೆ, ಯಾವುದು ಅಲ್ಲಿ ಒಳಕ ಅಥವಾ ಮೈಸೂರು ಟೈಪ್. ಅಲ್ಲಿ ನೀವು ಹೆಸರು ಕೇಳಿರ್ಬೋದು, ತಿರುತಾಳಿ, ಪಾಲಕ್ಕುಡಿ, ನೆಲ್ಲಾನಿ ಅಥವಾ ಅಲ್ಲಿ ಬೇರೆ ಬೇರೆ ತಳಿ ಅಲ್ಲಿ ಬೆಳೀತಾರೆ. ಅಲ್ಲಿಯ ತಳಿಯನ್ನು ಇಲ್ಲಿ ತಂದು ನೆಟ್ಟರೆ ಬಹಳ ಕಷ್ಟದಲ್ಲಿ ಬೆಳಿಬಹುದು. ಅಂದ್ರೆ ನಾವು ಸಾಕಷ್ಟು ನಿಗಾ ವಹಿಸಬೇಕಾಗತ್ತೆ, ಪ್ರತಿ ತಿಂಗಳು ಸ್ಪ್ರೇ ಕೊಡಬೇಕಾಗತ್ತೆ, ನೀರು ಹಂಗೆ ಅದಕ್ಕೆ ಫ್ರೀಕ್ವೆಂಟ್ ಆಗಿ ಕೊಡಬೇಕಾಗತ್ತೆ, ಗೊಬ್ಬರಗಳು ಜಾಸ್ತಿ ಕೊಡಬೇಕಾಗತ್ತೆ. ಇದರಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಸ್ಪ್ರೇ. ನಮ್ಮ ಈ ಮಲಬಾರ್ ಟೈಪ್ಗೆ ನಾವು ವರ್ಷದಲ್ಲಿ 1-2 ಸ್ಪ್ರೇ ಸಾಕು ಈ ಪೆಸ್ಟಿಸೈಡ್ ಅಥವಾ ಫಂಗಿಸೈಡ್. ಆದ್ರೆ ಆ ಕೇರಳದ ವೆರೈಟಿ ಜಾಸ್ತಿ ಸ್ಪ್ರೇ ಕೊಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಾವು ಪ್ರಿಫರ್ ಮಾಡೋದು ಈ ನಮ್ಮ ಲೋಕಲ್ ತಳಿಯನ್ನು, ಮಲಬಾರ್ ತಳಿ. ನಮ್ಮಲ್ಲಿ ಬೇಕಷ್ಟೀಗ ರಿಲೀಸ್ ಆಗಿರುವ ಡೆವಲಪ್ ಮಾಡಿದಂತಹ ತಳಿಗಳು ಇಲ್ಲಿ ಲಭ್ಯ ಇದೆ. ನಮ್ಮ ಭಾರತೀಯ ಇಲಾಖೆ ಸಂಶೋಧನಾ ಕೇಂದ್ರದಿಂದ ಬಿಡುಗಡೆ ಆದಂತಹ ICRI 3 ಅಥವಾ ICRI 8 ತಳಿ, ಅದು ಬಹಳ ಉತ್ತಮವಾಗಿ ನಿಮಗೆ ಫಸಲು ಕೊಡ್ತಾ ಇದೆ. ಆಮೇಲೆ ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ ನಾವು ಹೈಬ್ರಿಡ್ ಸಮೇತ ಈಗ ಡೆವಲಪ್ ಮಾಡಿದೀವಿ, ಅದಿನ್ನು ಬಿಡುಗಡೆ ಹಂತದಲ್ಲಿದೆ. ನಮ್ಮ ಉದ್ದೇಶ ಏನಂದ್ರೆ ಕೇರಳದ ವೆರೈಟಿ ಇಲ್ಲಿ ಬರುವುದು ಕಷ್ಟ ಆಗ್ತಾ ಇದೆ, ಅದಕ್ಕೋಸ್ಕರ ಕೇರಳದ ವೆರೈಟಿಯನ್ನೇ, ಈಗ ನೆಲ್ಲಾನಿ ವೆರೈಟಿಯನ್ನೇ ನಮ್ಮ ಈ ಹೈ ಇಲ್ಡಿಂಗ್ ಮಲಬಾರ್ ಜೊತೆ ಕ್ರಾಸ್ ಮಾಡಿ ಹೈಬ್ರಿಡೈಸೇಷನ್ ಮಾಡಿ ನಾವು ಈಗ F1 ಹೈಬ್ರಿಡ್ ಅನ್ನು ಡೆವಲಪ್ ಮಾಡಿದ್ವಿ. ಅದರ ರಿಸಲ್ಟ್ಗೆ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇಲ್ಲಿ ನಮ್ಮ ಉದ್ದೇಶ ಏನಂದ್ರೆ ಈಗ ಈಲ್ಡ್ ಕಾಂಟ್ರಿಬ್ಯೂಟಿಂಗ್ ಕ್ಯಾರೆಕ್ಟರ್ ಚೆನ್ನಾಗಿರ್ಬೇಕು, ಅಂದ್ರೆ ಇಳುವರಿ ಬರಲಿಕ್ಕೆ ಏನೆಲ್ಲ ಬೇಕು ಅದರ ಬಗ್ಗೆ ನಾವು ನಿಗಾ ವಹಿಸಿ, ಗೆರೆಗಳು ಉದ್ದ ಇರಬೇಕು, ಗೆರೆಗಳಲ್ಲಿರುವ ಕುತ್ತುಗಳ ಸಂಖ್ಯೆ ಜಾಸ್ತಿ ಇರಬೇಕು, ಆಮೇಲೆ ಕುತ್ತುಗಳಲ್ಲಿ ಆ ಬ್ರಾಂಚ್ಗಳಲ್ಲಿ ಕಾಯಿಗಳ ಸಂಖ್ಯೆ ಜಾಸ್ತಿ ಇರಬೇಕು. ನಮ್ಮ ಈ ಮಲಬಾರಲ್ಲಿ ಏನಾಗಿದೆ ಅಂದ್ರೆ ಈ ಕುತ್ತುಗಳಲ್ಲಿ 2-3 ಕಾಯಿಗಳು ಕಾಣಸಿಗುತ್ತವೆ ಅಷ್ಟೇ, ಕೇರಳದಲ್ಲಿ ಹಂಗಲ್ಲ, 15-20 ಕಾಯಿ. ಸೊ ನಾವು ಅದನ್ನು ಕ್ರಾಸ್ ಮಾಡಿದ್ರೆ ಏನಾಗುತ್ತೆ, ಆ ಕ್ಯಾರೆಕ್ಟರ್ ನಮ್ಮ ಈ ಮಲಬಾರ್ ತಳಿಗೆ ರವಾನೆ ಆಗುತ್ತೆ. ಸೊ ಅದನ್ನು ನಾವು ಆ ತರ ಮಾಡಿದೀವಿ. ಆಮೇಲೆ ಬೋಲ್ಡ್ ಸೈಜ್, ನಮ್ದು ಸ್ವಲ್ಪ ಬೋಲ್ಡ್ನೆಸ್ ಕಡಿಮೆ ಇದೆ, ಆದ್ರೆ ಕೇರಳದ ವೆರೈಟಿ ಚೆನ್ನಾಗಿ ಬೋಲ್ಡ್ ಇದೆ. ಆಮೇಲೆ ಗ್ರೀನ್ ಕಲರ್, ಕೇರಳ ವೆರೈಟಿಯಲ್ಲಿ ಗ್ರೀನ್ ಕಲರ್ ಇದೆ. ಅದನ್ನೆಲ್ಲ ಕ್ರಾಸ್ ಮಾಡಿದ್ರೆ ಏನಾಗುತ್ತೆ, ನಮ್ಮ ಈ ವೆರೈಟಿಗೆ ಈಗ ಉತ್ತಮವಾಗಿ ಈಗ ಸ್ಪಂದನೆ ಆಗ್ತಾ ಇದೆ. ಅವೆಲ್ಲ ಕ್ಯಾರೆಟಿಯನ್ನು ನಾವು ಕಂಬೈನ್ ಮಾಡಿದೀವಿ, ಈಗ ಸಂಶೋಧನಾ ಕೇಂದ್ರದಲ್ಲಿ ಬಂದ್ರೆ ನೋಡಬಹುದು. ಈ ತರ ತಿಳಿ ನಾವು ಇನ್ನು ಮುಂದೆ ಅದು ಡೆವಲಪ್ ಮಾಡ್ತಾ ಇದ್ವಿ. ಒಮ್ಮೆ ಏಲಕ್ಕಿ ಗಿಡವನ್ನ ನೆಟ್ಟ ಮೇಲೆ ಏನೆಲ್ಲ ಬೇಸಾಯಗಳನ್ನ ಮಾಡಬೇಕಾಗುತ್ತೆ, ಏನೆಲ್ಲ ಪೋಷಕಾಂಶಗಳನ್ನ ನೀಡಬೇಕಾಗುತ್ತೆ, ಬಹಳ ಮುಖ್ಯವಾಗಿ ನಮ್ಮ ಕಳೆದೊಂದು ದೊಡ್ಡ ಸಮಸ್ಯೆ, ಕಳೆಯನ್ನ ನಿರ್ವಹಣೆಯನ್ನ ಮಾಡುವಂತದ್ದು ಹೇಗೆ, ಇದ್ರ ಬಗ್ಗೆ? ಇದು ವೆರಿ ವೆರಿ ಇಂಪಾರ್ಟೆಂಟ್. ನೆಟ್ ತಕ್ಷಣ ನಾವು ಮರ್ತು ಬಿಟ್ರೆ ಆಗಲ್ಲ. ನಮ್ಮಲ್ಲಿ ಸಾಮಾನ್ಯವಾಗಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಗುಂಡಿಯನ್ನು ನೆಡ್ತೀವಿ, ಆಮೇಲೆ ಕೊಯ್ಲಿಕ್ಕೆ ಹೋಗ್ತೀವಿ, ಆತರ ಅಲ್ಲ. ಈಗ ಕಳೆಗಳು ತಕ್ಷಣ, ಒಂದು ವರ್ಷದಲ್ಲಿ 2-3 ಸಲ ಆದ್ರೂ ಕಳೆ ತೆಗಿಬೇಕು, ಯಾಕಂದ್ರೆ ಅದು ಇಲ್ಲಾಂದ್ರೆ ನಾವು ಕೊಟ್ಟ ಪೋಷಕಾಂಶ ಎಲ್ಲ ಅದೇ ಹೇರಿ ನಮ್ಮ ಈ ಗಿಡಕ್ಕೆ ಸಿಗೋಲ್ಲ. ಸೊ ಅದಕ್ಕೆ ನಾವು ಬಡ್ಡೆಯಲ್ಲಿ ಬೇಕಾದ್ರೆ ಕೈಯಲ್ಲಿ ಕಳೆಯನ್ನು ತೆಗೆದು ಸಾರ್ಗಳಲ್ಲಿ ಸ್ಲ್ಯಾಶ್ ವೀಡಿಂಗ್ ಮಾಡಬಹುದು, ದಬ್ಬೆಯನ್ನು ಉಪಯೋಗಿಸಿ ಸ್ಲ್ಯಾಶ್ ವೀಡಿಂಗ್ ಮಾಡಬಹುದು. ಆಮೇಲೆ ಗೊಬ್ಬರನು ಅಷ್ಟೇ, ನಾವು ಕುಟ್ಟಿಗೆ ಗೊಬ್ಬರ ಸ್ವಲ್ಪ ವರ್ಷದಲ್ಲಿ ಒಮ್ಮೆ ಆದ್ರೂ ಕೊಟ್ಟರೆ ಒಳ್ಳೇದು. ಆಮೇಲೆ ಒಂದು ವರ್ಷಕ್ಕೊಂದು 5 ಕೆಜಿ ಕೊಟ್ಟಿಗೆ ಗೊಬ್ಬರ, ಆಮೇಲೆ ಜೊತೆಗೆ ಕೈಬೇವಿನ ಹಿಂಡಿ 1-1.5 ಕೆಜಿ ಕೈಬೇವಿನ ಹಿಂಡಿ ಕೊಡಬೇಕು. ಆಮೇಲೆ 3 ವರ್ಷಕ್ಕೊಮ್ಮೆ ಸುಣ್ಣವನ್ನು ಕೊಟ್ಟರೆ ಒಳ್ಳೇದು, ಯಾಕಂದ್ರೆ ನಮ್ಮಲ್ಲಿ ಹೆವಿ ರೈನ್ ಫಾಲ್ ಏರಿಯಾ ಅಲ್ವಾ, ಮಳೆ ಜಾಸ್ತಿ ಇದೆ. ಸೊ ನಮ್ಮಲ್ಲಿ ರಸಸಾರ ಈ pH ಅಂಶ ಏನಾಗುತ್ತೆ ಅಂದ್ರೆ 5 ಕಡಿಮೆ ಹೋಗ್ತಾ ಇದೆ, ಕಡಿಮೆ ಹುಳಿ ಮಣ್ಣು ಅಂತೀವಿ. ಸೊ ಅದನ್ನು ಮಣ್ಣನ್ನು ಸ್ವಲ್ಪ ಜೀವಂತವಾಗಿಡೋಕ್ಕೋಸ್ಕರ ಸ್ವಲ್ಪ ನಾವು 3 ವರ್ಷಕ್ಕೊಮ್ಮೆ ಆದ್ರೂ ನಾವು ಸುಣ್ಣ ಕೊಡಬೇಕು, ಡೊಲೋಮೀಟರ್ ಆದ್ರೂ ಕೊಡಬಹುದು, ಈ ತರ ಮಾಡಬಹುದು. ನಾಟಿಯ ನಂತರ ಎಷ್ಟು ದಿವಸಗಳಿಗೆ ಇದು ಫಸಲನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡುತ್ತೆ, ನಾವು ಯಾವಾಗ ಅದನ್ನು ಫಸಲಿಗೆ ಬಿಡ್ತಕ್ಕಂಥದ್ದು ಸೂಕ್ತ? ನಾಟಿಯ ನಂತರ ಆಕ್ಚುಲಿ 2 ವರ್ಷ ಕನಿಷ್ಠ ಬೇಕು. ಆದ್ರೆ ನಾನೀಗ ಒಂದು ವಿಚಾರ ನಿಮ್ ಮೊದಲೇ ಹೇಳಿದೆ ಅಲ್ಲ, ಚೆನ್ನಾಗಿ ಬೇಸಾಯ ಮಾಡಿದ್ರೆ, ಈಗ ನಮ್ಮ ಜ್ವಲಂತ ಉದಾಹರಣೆ ಇದೆ, ಬರೀ 1 ವರ್ಷದಲ್ಲೇ ಗೆರೆ ಈಗ ಬರ್ತಾ ಇದೆ. ಅದು ಎಷ್ಟು 75-80 ಗೆರೆ ಬರ್ತಾ ಇದೆ. ನನಗೆ ಅನಿಸುತ್ತೆ ಈ ವರ್ಷನೇ ಒಂದು ಅರ್ಧದಿಂದ 1 ಕೆಜಿ ಫಸಲು ಸಿಗಬಹುದು. ಸೊ ಈ ತರ ಮೀನು ಒಂದು 2 ವರ್ಷದಿಂದ ಫಸಲು ಬರ್ಲಿಕ್ಕೆ ಶುರುವಾಗುತ್ತೆ. ಆಮೇಲೆ ಇನ್ನೊಂದು 2 ವಿಚಾರವನ್ನು ನಾನು ಇದ್ರ ಜೊತೆಗೆ ಹೇಳಬೇಕಾಗುತ್ತೆ. ತರಗನ್ನು ನಾವು ಕೊಡಬೇಕು ಬೇಸಿಗೆಯಲ್ಲಿ, ಯಾಕಂದ್ರೆ ಅದು ಆ ತಂಪು ಹವೆ ನಾವು ಮೇಂಟೈನ್ ಮಾಡಬೇಕು, ಜಾಸ್ತಿ ನೀರು ಆವಿಯಾಗಿ ಹೊರಗೆ ಹೋಗಬಾರದು. ಸೊ ಅದನ್ನು ತರಗನ್ನು ಕೊಡಬೇಕು. ಆಮೇಲೆ ಮಣ್ಣನ್ನು ನಾವು ಸಡಿಲು ಮಾಡಬೇಕು. ಈಗ ನೆಟ್ಟ ಆದ್ಮೇಲೆ ಈಗ ಏನಾಗುತ್ತೆ, ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಅಲ್ಲಿ ಕಟಾವು ಆಗುತ್ತೆ ಕಂಪ್ಲೀಟ್. ಆಮೇಲೆ ಅದರ ಸುತ್ತಲೂ ಹ್ಯಾಂಡ್ ಫೋರ್ಕ್ ಅಲ್ಲಿ ಮಣ್ಣನ್ನು ಸಡಿಲ ಮಾಡಬೇಕು. ನಮ್ಮ ಉದ್ದೇಶ ಏನಂದ್ರೆ ಈ ಅದರಲ್ಲಿ ಫೈಬ್ರಸ್ ರೂಟ್ ಎಲ್ಲ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಅದನ್ನು ಸಾಧಾರಣ ನೀವು 2 ಸಲ ಮಾಡಿದ್ರೆ ಉತ್ತಮ, ಒಂದು ನವೆಂಬರ್ ತಿಂಗಳು, ಇನ್ನೊಂದು ಫೆಬ್ರವರಿ ತಿಂಗಳು. ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಯಾವ್ದಂದ್ರೆ ಗಿಡವನ್ನು ಸೋಸಬೇಕು. ಕೊಯ್ಲಾದ ನಂತರ ಈಗ ಹಳೆ ಕಂದಿರಬಹುದು, ಒಣಗಿದ ಎಲೆ ಇರಬಹುದು, ಅಥವಾ ರೋಗ ಬಂದ ಎಲೆ ಇರಬಹುದು, ಅದನ್ನೆಲ್ಲ ತೆಗಿಬೇಕು. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ನಮಗೆ ಈ ರೋಗ ಕೀಟಗಳ ಸಂಖ್ಯೆ ತುಂಬಾ ಕಡಿಮೆ ಆಗುತ್ತೆ. ಮೇಜರಾಗಿ ನಾವು ಕಾಣ್ತಾ ಇರೋದು ಎಲೆಗಳ ಸಂಧಿಗಳಲ್ಲಿ ಅಥವಾ ಈ ಹಳೆಯ ಒಣಗಿದ ಈ ಕಾಯಿಗಳು ಅದಲ್ಲೆಲ್ಲ ಇರುತ್ತೆ. ಸೊ ಈ ತರ ಸೋಸಿದ್ರೆ ಏನಾಗುತ್ತೆ, ಅದರ ಪಾಪ್ಯುಲೇಷನ್ ತುಂಬಾ ಕಡಿಮೆ ಆಗುತ್ತೆ. ಸೊ ಮುಂದೆ ಅದರ ಹಾವಳಿನೂ ಕಡಿಮೆ ಆಗುತ್ತೆ. ಆಮೇಲೆ ಮಣ್ಣೇರಿಸೋ ಕ್ರಮವನ್ನು ಮಾಡಬೇಕಾಗುತ್ತೆ. ನಮ್ಮಲ್ಲಿ ಸಾಧಾರಣ ನಿಮ್ಗೆ ನೀವು ನೋಡಿರಬಹುದು 1-100 ಇಂಚು ಮಳೆ ಆಗುತ್ತೆ. ಸ್ವಾಭಾವಿಕವಾಗಿ ನೀರು ಹರಿದು ಕೊಚ್ಚೋಗ್ಬಿಡುತ್ತೆ. ಸೊ ನಿಮಗೆ ಈಸಿಯಾಗಿ ನೀವು ನೋಡಬಹುದು, ಯಾವ ಬೇರೆಲ್ಲ ಓಪನ್ ಆಗಿ ನೀವು ಕಾಣ್ತಾ ಇರಬಹುದು, ಅಥವಾ ಈ ಬಡ್ಡೆನೂ ಅಷ್ಟೇ ಮೇಲ್ಗಡೆ ಬಂದಿರುತ್ತೆ. ಸೊ ಆ ಟೈಮಲ್ಲಿ ನೀವು ಡಿಸೆಂಬರ್ ತಿಂಗಳಲ್ಲಿ ಸ್ವಲ್ಪ ಮಣ್ಣು ಕೊಡಬೇಕು. ಸೊ ಹೀಗೆ ಮಾಡಿದ್ರೆ ಏನಾಗುತ್ತೆ, ಹೊಸ ಹೊಸ ಕಂದು ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ ಮಣ್ಣು ಪರೀಕ್ಷೆ ಮಾಡಬೇಕು. ಕನಿಷ್ಠ 3-4 ವರ್ಷಕ್ಕೊಮ್ಮೆ ಆದ್ರೂ ಮಣ್ಣು ಪರೀಕ್ಷೆ ಮಾಡಿದ್ರೆ ಉತ್ತಮ. ಯಾವೆಲ್ಲ ಸಂದರ್ಭಗಳಲ್ಲಿ ನೀರು ಇರುವ ಹಾಗೆ ನಾವು ನೋಡ್ಕೊಳ್ಬೇಕು, ಯಾಕೆಂತಂದ್ರೆ ನೀರು ಕೂಡ ಬಹಳ ಮುಖ್ಯವಾದದ್ದು ಅಂತ ಹೇಳಿ ತಾವು ಹೇಳಿದ್ರೆ ಆರಂಭದಲ್ಲೇ. ನೀರನ್ನು ಯಾವ್ಯಾವಾಗ ನಿರ್ವಹಣೆ ಮಾಡಬೇಕು ಇದರಲ್ಲಿ ಮುಖ್ಯವಾಗಿ ನೀರು ವೆರಿ ವೆರಿ ಇಂಪಾರ್ಟೆಂಟ್. ಹೂ ಅರಳುವ ಟೈಮಲ್ಲಿ ನೀರು ನಾವು ಕೊಡಲೇಬೇಕು. ಕೊಟ್ರೆ ನಿಮಗೆ ನೀವೇ ನೋಡಬಹುದು ಅದರ ಫಲ. ಈಗ ಸಾಧಾರಣ ನೀವು ಜನವರಿಯಿಂದ ನೀರು ಕೊಟ್ಟರೆ ಸಾಕು, ಜನವರಿ ಫೆಬ್ರವರಿ ಮಾರ್ಚ್ ಮಳೆ ಬರುವವರೆಗೆ 15 ದಿನಕ್ಕೊಮ್ಮೆ ಆದ್ರೂ ಕನಿಷ್ಠ ಕೊಡಬೇಕು. ವಾರಕ್ಕೊಂದು ಕೊಟ್ರೆ ತುಂಬಾ ಉತ್ತಮ. ಡ್ರಿಪ್ ಇರಿಗೇಷನ್ ಅಗತ್ಯ ಇಲ್ಲ, ಯಾಕಂದ್ರೆ ಇಲ್ಲಿ ಮೈಕ್ರೋ ಕ್ಲೈಮೇಟ್ ಚೆನ್ನಾಗಿರ್ಬೇಕು, ತಂಪು ಹವೆ ಇರಬೇಕು. ಫಾಗರ್ ಆಗಿ ಯೂಸ್ ಮಾಡಬಹುದು, ಮೈಕ್ರೋ ಸ್ಪ್ರಿಂಕ್ಲರ್ ಆಗಿ ಆದ್ರೂ ಸಮೇತ ಅದನ್ನು ಯೂಸ್ ಮಾಡಬಹುದು. ಈ ತರ ಮಾಡಿದ್ರೆ ಹೊತ್ತು ಏನು ಇಲ್ಲ ಅಂದ್ರೆ ಹೋಸ್ ಅಲ್ಲಿ ಪೈಪ್ ಅಲ್ಲಿ ನಾವು ನೀರು ಕೊಡಬಹುದು. ನೀರು ಕೆಲವು ಸಂದರ್ಭಗಳಲ್ಲಿ ನೀಡಬಾರದು ಅಂತ ಹೇಳಿದ್ರಿ ನೀವು, ಯಾಕೆ ಅಂತ ಅಂದ್ರೆ ಬೇಗ ಹೂವಾಗ್ಬಿಡುತ್ತೆ, ಅದು ಉಷ್ಣವನ್ನ ತಡಿಲಿಕ್ಕೆ ಆಗೋದಿಲ್ಲ, ಹೂ ಕಟ್ಟಲ್ಲ ಅಂತ ಹೇಳಿದ್ರಿ. ಯಾವ ಸಂದರ್ಭದಲ್ಲಿ ನೀರನ್ನ ನೀಡಬಾರದು? ನಾವು ಆದಷ್ಟು ಮಳೆ ಸ್ಟಾಪ್ ಆದ್ಮೇಲೆ ಆಮೇಲೆ ನೀರು ಕೊಡುವ ಅಗತ್ಯ ಇಲ್ಲ. ಗಿಡ ಜಾಸ್ತಿ ಬತ್ತಿದ ಮೇಲೆ ನೀರು ಕೊಡೋಣ, ಅಷ್ಟು ಟೈಮ್ ಸ್ವಲ್ಪ ಗಿಡ ಸೊರಗ್ಲಿ, ಏನು ತೊಂದರೆ ಇಲ್ಲ. ಬೇಕಾದ್ರೆ ಮಲ್ಚಿಂಗ್ ಎಲ್ಲ ಮಾಡಿ ಕ್ಲೀನ್ ಆಗಿ ಇಟ್ಕೊಳ್ಳೋಣ, ಆತರ ಮಾಡಿದ್ರೆ ಸಾಕು. ಆಮೇಲೆ ಫ್ರೀಕ್ವೆಂಟ್ ಆಗಿ ನೀರು ಕೊಡುವ. ಆರಂಭದಲ್ಲಿ ತಾವು ಮತ್ತೊಂದು ಮಾತನ್ನ ಹೇಳಿದ್ರಿ ಸರ್, ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ನೆರೆಯ ಕೇರಳದಲ್ಲಿ ಅತ್ಯಧಿಕ ಹೆಚ್ಚು ಇಳುವರಿಯನ್ನ ಪಡೆಯುತ್ತಿದ್ದಾರೆ, ನಮ್ಮ 2-3 ಪಟ್ಟು ಹೆಚ್ಚು ಇಳುವರಿಯನ್ನ ಪಡೆಯುತ್ತಿದ್ದಾರೆ, ನಮ್ಮಲ್ಲಿ ಬಹಳ ಕಡಿಮೆ ಇದೆ ಇಳುವರಿ ಅಂತ ಹೇಳಿ ಕೇರಳದ ರೈತರು ಅನುಸರಿಸ್ತಾ ಇರತಕ್ಕಂಥದ್ದು ಏನು, ನಮ್ಮ ರೈತರು ಏನನ್ನ ಅನುಸರಿಸ್ತಾ ಇಲ್ಲ, ಅದ್ರ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ಇದು ಆಕ್ಚುಲಿ ನಮ್ದು ತಪ್ಪು ಅನ್ನೋಕೆ ಆಗೋಲ್ಲ ಅಲ್ಲಿ, ಯಾಕಂದ್ರೆ ಏಕ ಬೆಳೆಯಾಗಿ ಅವರು ಏಲಕ್ಕಿ ಬೆಳೀತಾ ಇದ್ದಾರೆ. ಇಲ್ಲಿ ಇರುವ ಹಂಗೆ 5 ಎಕರೆ 10 ಎಕರೆ ಆ ತರ ಬೆಳೆ ಇಲ್ಲ, ಏನಿದ್ರು 1 ಎಕರೆ 2 ಎಕರೆ ಒಂದು. ಆಮೇಲೆ ಮೊನೋಕ್ರಾಪ್ ಅವರಿಗೆ, ಅವರಿಗೆ ಆ ಬೆಳೆ ಬಿಟ್ಟು ಬೇರೆ ಇಲ್ಲ, ಮೇಜರ್ ಮೇನ್ ಕ್ರಾಪೇ ಈ ಏಲಕ್ಕಿ. ಸೊ ಅದ್ರ ಬಗ್ಗೆ ನಿಗಾ ವಹಿಸಲೇಬೇಕು ಅವರು. ಸೊ ಆದ ಕಾರಣ ಏನ್ ಮಾಡ್ತಾ ಇದ್ರೆ ನಿಗಾ ವಹಿಸಿ ಅವರು ಆದಷ್ಟು ಮಟ್ಟಿಗೆ ಒಂದೊಂದು ಗಿಡದಲ್ಲೇ 1 ಕೆಜಿ ಬಂದಿಲ್ಲ ಅಂದ್ರೆ ಅದನ್ನ ಗಿಡವನ್ನು ಇಟ್ಕೊಳ್ಳಲ್ಲ ಅವರು. ಆ ತರ ಮೆಂಟಾಲಿಟಿ ಅವ್ರದ್ದು, ಅಂದ್ರೆ ಪ್ರಿಸಿಷನ್ ಅಗ್ರಿಕಲ್ಚರ್ ಆ ತರ ನಾವು ಫಾಲೋ ಮಾಡಿದ್ರೆ ಒಳ್ಳೇದಂತ ನನಗೆ ಅನಿಸ್ತಾ ಇದೆ. ಪ್ರಿಸೈಸ್ ಅಗ್ರಿಕಲ್ಚರ್, ಏನು ಜಾಸ್ತಿ ಜಾಗ ಬೇಡ. ಈಗ ನೋಡಿ 100 ಗಿಡ ಹಾಕಿದ್ರೆ ಗ್ಯಾರಂಟಿ 200 ಕೆಜಿ ಕುಯ್ಬಹುದು. ಈ ತರ ಕೆಲಸ ಕಾರ್ಯ ಮಾಡಿದ್ರೆ ಮಾಡಬಹುದು, ಯಾಕಂದ್ರೆ ಕಡಿಮೆ ಜಾಗ ಇದ್ರೆ ಈ ತರ ಎಲ್ಲ ಮಾಡಬಹುದಲ್ಲ. 50 ಗಿಡ ಸಾಕು ನಿಮಗೆ, 100 ಕೆಜಿ ಕುಯ್ಬಹುದು. ಇನ್ನೊಂದು ಅವ್ರು ಏನ್ ಮಾಡ್ತಾ ಇದ್ರೆ ಈ ಸಾವಯವ ಗೊಬ್ಬರಕ್ಕೆ ಜಾಸ್ತಿ ಒತ್ತು ಕೊಡ್ತಾ ಇದ್ದಾರೆ. ಅವರು ಈ ಲಾರಿಯಲ್ಲಿ ಆದ್ರೂ ಸಮೇತ ಈ ಸೆಗಣಿ ಸ್ಲರಿಯನ್ನು ತಂದು ಗಿಡಗಳಿಗೆ ಹಾಕ್ತಾರೆ ಒಂದು. ಆಮೇಲೆ ಪ್ರತಿ 1 ತಿಂಗಳಿಗೊಮ್ಮೆ ಅವರು ಸ್ಲರಿ ಅಂದ್ರೆ ಹಸಿ ಸೆಗಣಿಯನ್ನು ಒಂದು ಬ್ಯಾರಲ್ಗೆ ಹಾಕಿ ಅದ್ರ ಜೊತೆ ಸ್ವಲ್ಪ ಗೆಂಜಲನ್ನು ಹಾಕ್ತಾರೆ, ಒಂದು 5-10 ಲೀಟರ್. ಸೊ ಆಮೇಲೆ ಒಂದು ಒಂದು 1 ಕೆಜಿ ಬೆಲ್ಲ ಹಾಕಿ ಅದನ್ನು ಒಂದು ವಾರ ಬಿಟ್ಟು ಆದ್ಮೇಲೆ ಅದನ್ನು ಬಡ್ಡಿಗೆ ಹೋಯ್ತಾರೆ, ಅದನ್ನು ಮಾಡ್ತಾರೆ. ಆಮೇಲೆ ಗಂಜಲ ಸ್ಪ್ರೇ ಮಾಡ್ತಾರೆ. ಆಮೇಲೆ ಗೊಬ್ಬರನ್ನು ಜಾಸ್ತಿ ಕೊಡ್ತಾರೆ ಅವರು. ಅವರು ವರ್ಷಕ್ಕೆ ಒಂದು 3-4 ಸಲ ಗೊಬ್ಬರ ಅಂದ್ರೆ ಈ NPK ಗೊಬ್ಬರ, ರಾಸಾಯನಿಕ ಗೊಬ್ಬರ ಕೊಡ್ತಾ ಇದೆ, ಚೆನ್ನಾಗಿ ಕೊಡ್ತಾರೆ ಅವರು. ರಾಸಾಯನಿಕವನ್ನು ಕೂಡ ಕೊಡಬೇಕು, ಸಾವಯವಕ್ಕೂ ಕೂಡ ಜಾಸ್ತಿ ಇಳುವರಿಗೆ ಈ ತರ ಎರಡು ಬ್ಲೆಂಡ್ ಎರಡನ್ನೂ ಕೊಡ್ಬೇಕು. ಆಮೇಲೆ ಅವರ ಸ್ಪ್ರೇ ಆಕ್ಚುಲಿ ಜಾಸ್ತಿ ಆಗ್ತಾ ಇದೆ, ಆತರ ನಾನು ಹೇಳಲ್ಲ, ಆತರ ಮಾಡಬಾರದು. 12-14 ಸ್ಪ್ರೇ ತನಕ ಹೋಗ್ತಾ ಇದೆ, ಅಗತ್ಯ ಇಲ್ಲ. ಸಿಕ್ಕಾಪಟ್ಟೆ ಸ್ಪ್ರೇನು ಕೊಡ್ತಾ ಇದಾರೆ. ತಿಂಗಳಿಗೆ ಒಂದು ಆಯ್ತು, ನಮ್ಮ ಈ ವೆರೈಟಿ ಅಗತ್ಯ ಇಲ್ಲ, ನಾವು ಈ ತರ ಈ ಗಿಡವನ್ನು ಸ್ವಚ್ಛ ಮಾಡಿಕೊಂಡು ಆ ಟೈಮ್ ಅದನ್ನ ನೋಡಿಕೊಂಡು ಗಿಡವನ್ನು ಬೆಳವಣಿಗೆ ಆದ್ರೆ ಸ್ಪ್ರೇನು ಜಾಸ್ತಿ ಅಗತ್ಯ ಇರೋಲ್ಲ. ಅಂತಿಮವಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ ನಮ್ಮ ಏಲಕ್ಕಿ ಕೃಷಿಕರಿಗೆ? ಅಧಿಕ ಉತ್ಪಾದನಾ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ವೈಜ್ಞಾನಿಕವಾಗಿ ಕೃಷಿ ಮಾಡಿದ್ರೆ ಗಿಡವೊಂದಕ್ಕೆ ನಿಮ್ಗೆ 1-2 kg ಏಲಕ್ಕಿಯನ್ನು ಪಡಿಬಹುದು. ಅಂದ್ರೆ ನಮ್ಮ ಪ್ರದೇಶಕ್ಕೆ ಸೂಕ್ತವಾದ ಅಧಿಕ ಇಳುವರಿ ತಳಿಯನ್ನು ಉಪಯೋಗಿಸಬೇಕು, ಆಮೇಲೆ ಬೇಸಿಗೆಯಲ್ಲಿ ನೀರನ್ನು ಕೊಡಬೇಕು, ನೆರಳನ್ನು ಚೆನ್ನಾಗಿರುವಂತ ನೋಡ್ಕೋಬೇಕು, ಅಂದ್ರೆ 40-60% ನೆರಳಿರಬೇಕು, ಆಮೇಲೆ ರೋಗ ಹಾಗೂ ಕೀಟಗಳನ್ನು ಹತೋಟಿ ಕಾಲಕಾಲಕ್ಕೆ ಯಾವ ಯಾವ ರೋಗ ಇದೆ ಅದನ್ನು ನೋಡಿಕೊಂಡು ನಾವು ಹತೋಟಿ ಮಾಡಿದ್ರೆ ನಾವು ನಿರೀಕ್ಷಿಸಿದ ಮಟ್ಟಕ್ಕೆ ಇಳುವರಿಯನ್ನು ಖಂಡಿತವಾಗಿ ಪಡಿಬಹುದು. ಒಟ್ಟಾರೆ ಹೆಚ್ಚು ಆಸಕ್ತಿಯನ್ನ ತೋರಿಸ್ಬೇಕು. ಸುಮ್ನೆ ನಾವು ಗಿಡ ನೆಟ್ ಮೇಲೆ ಸುಮ್ನೆ ಇರೋ ಅಂತದ್ದಲ್ಲ, ಅದಕ್ಕೆ ಏನೆಲ್ಲ ಪೋಷಕಾಂಶಗಳು ಬೇಕು, ಎಷ್ಟು ನೀರ್ ಬೇಕು, ಮತ್ತೆ ರೋಗ ಮತ್ತು ಕೀಟಗಳನ್ನ ಹೇಗೆ ನಿರ್ವಹಣೆ ಮಾಡಬೇಕು, ಈ ತರದ ಎಲ್ಲದನ್ನು ಕೂಡ ಮಾಡಿದ್ರೆ ಇನ್ನೊಂದಷ್ಟು ಇಳುವರಿಯನ್ನ ಹೆಚ್ಚಳವನ್ನ ಮಾಡಿಕೊಳ್ಬಹುದು ನಮ್ಮ ಕೃಷಿಕರು, ಇದರಿಂದ ಅನುಕೂಲವನ್ನ ಮಾಡಿಕೊಳ್ಬಹುದು ಅನ್ನುವಂಥದ್ದು. ಏಲಕ್ಕಿ ಬೆಳೆಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ನಮ್ಮ ಕೃಷಿಕರು ಹೇಗೆ ಸಂಪರ್ಕವನ್ನ ಮಾಡುವಂಥದ್ದು? ಖಂಡಿತ, ನಾನೊಂದು ನಂಬರ್ ಈಗ ಕೊಡ್ತಾ ಇದ್ದೀನಿ, ನನ್ನ ಮೊಬೈಲ್ ನಂಬರ್ ಬರ್ಕೊಳ್ಳಿ, 9 4 3 4 3 4 3 7 6 2 6 2 9 3 9 3. ಇದು ಡಾಕ್ಟರ್ ಶ್ರೀಕೃಷ್ಣ ಭಟ್ ಅವರ ಸಂಪರ್ಕ ಸಂಖ್ಯೆ. ಇವರು ಸಾಂಬಾರ ಮಂಡಳಿಯಲ್ಲಿ ಇರುವಂತಹ ಭಾರತೀಯ ಏಲಕ್ಕಿ ಸಂಶೋಧನಾ ಕೇಂದ್ರದ ಹಿರಿಯ ವಿಜ್ಞಾನಿ. ಏಲಕ್ಕಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಇವರನ್ನ ಸಂಪರ್ಕವನ್ನ ಮಾಡಬಹುದು. ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳ್ತೇನೆ, 9 4 3 4 3 7 6 2 9 3. ಒಳ್ಳೆದು ಡಾಕ್ಟರ್ ಶ್ರೀಕೃಷ್ಣ ಭಟ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಏಲಕ್ಕಿಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ವಿವರವಾಗಿ ಮಾಹಿತಿಯನ್ನ ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಏಲಕ್ಕಿಯ ಸುಧಾರಿತ ಬೇಸಾಯ ಕ್ರಮಗಳು ಈ ಕುರಿತು ಸಕಲೇಶಪುರದ ಭಾರತೀಯ ಏಲಕ್ಕಿಯ ಸಂಶೋಧನಾ ಕೇಂದ್ರದ ಹಿರಿಯ ವಿಜ್ಞಾನಿ ಡಾ ಶ್ರೀಕೃಷ್ಣ ಭಟ್ ಅವರೊಂದಿಗೆ ಸಂದರ್ಶನ ಮೂಡಿಬಂತು. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಇದು ಇಂದಿನ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಕಿಸಾನ್ ವಾಣಿ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಮೂಡಿಬರುವ ಕಾರ್ಯಕ್ರಮಗಳು ಕೇಳುಗರೆ, ಇಂದು ರಾತ್ರಿ 9 ಗಂಟೆಗೆ ಭಾರತದ